ವಾಸುದೇವ ಕೃಷ್ಣನ ಸ್ತುತಿ ಪೂಜಿಸುವಂತ ದಾಸರಂದರೆ ಪುರಂದರ ದಾಸರಿಯ ಗ್ರಾಸಕ್ಕಿಲ್ಲದೆ ಹೋಗಿ ಪರರ ಮನೆಗಳ ಕೊಪ್ಪು ದಾಸನೆಂದು ತುಳಸಿ ಮಾಲೆ ಧರಿಸಿ ವ್ಯಾಸರಿಲ್ಲದೆ ಅವರ ಕಾಡಿ ಬೆಳಿ ಬರಲಿಸುತ್ತ ಕಾಸು ಭರಿಸುವ ಪುರುಷ ಹರಿದಾಸನೇ ನೀತಿಯೆಲ್ಲವ ನರಿದು ನಿಗಮದ ಜನ ನಿತ್ಯ ವಾಸಕುತನಲ್ಲಿ ಕನ ವರಿದು ತಲಿ ಗೀತನಕನದಿಂದ ಶ್ರೀಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರ ದಾಸರಿ ವರೈಯ ದಾಸರಂದರೆ ಪುರಂದರ ದಾಸರ